ಈಗ ಒಣ ಬೇಸಾಯದೊಳಗೆ ನೀವು ಕೃಷಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಭಾಳ ಕಷ್ಟ ಆಗ್ತದೆ, ತೇವಾಂಶ ಇಲ್ಲ ಅಂತಂದ್ರೆ ಭಾಳ ಸಮಸ್ಯೆ. ಅದಕ್ಕೆ ತಿಪ್ಪೆ ಗೊಬ್ಬರ ಅಂಥದ್ದಿಂಥದ್ದು ಹೆಸರೆಲೆ ಗೊಬ್ಬರ ಉಪಯೋಗ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ನೀವು ಏನಾದರೂ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ರಿ? ತಿಪ್ಪೆ ಗೊಬ್ಬರ ಸರ ಏನಾಗ್ತದೆ, ಮೊದಲು ನಾವು ಹೆಚ್ಚಿಗೆ ಮಾಡ್ತಿದ್ದೀವಿ ರೀ, ಊರಾಂದ ಗೊಬ್ಬರ ತುಂಬ್ತಿದ್ದೀವಿ ರೀ, ಅದೇನು ಸರಿ ಬರುವಲ್ದಿ ರೀ. ಯಾಕೆ ಆ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ಏನಾಗ್ತದೆ ರೀ, ಅವ್ರು ಬರೀ ಅಲ್ಲಿ ಕಸ ಇಲ್ಲಿ ಕಸ ತೆಗೆದು ತಿಪ್ಪೆ ಹೋಗಿರ್ತಾರೆ, ಅದನ್ನು ಹೋದ ಹೊಲದಾಗೆಲ್ಲ ಕಸನ ಮಾಡ್ಕೊಂಡು ಕುಂಡ್ರಿ, ಕಸ ತೆಗೆಲ್ಲ. ಈಗ ಹೆಣ್ಮಕ್ಳು ಪಗಾರ ಆಗಲಿ ಇದನ್ನಾಗಲಿ ಅವ್ರಿಗೆ 400-500 ರೂಪಾಯಿ ಪಗಾರ ಇದ್ದೀನ, ಮತ್ತು ಅದೇನು ಮಾಡೋದಂತ ನಾವು ಸ್ವಂತ ನಾವು ಏನು ಮಾಡ್ತೀವ್ರಿ, ಗೊಂಜಾಳದ ಕಳೆದ ಅಲ್ಲಿ ಹೋಗೋದು ಒಂದು ಎರಡು ಗಾಡಿ ಹಾಳು ಮಣ್ಣು ಹೋಗೋದು, ಒಂದು ಸ್ವಲ್ಪ ನೀರು ಬಿಟ್ಟು ಅಂದ್ರೆ ನಮ್ಮದು ಕಾಂಪ್ಲೆಕ್ಸ್ ಗೊಬ್ಬರ ತಯಾರಾಗಿರ್ತಾರೆ, ಅದನ್ನು ನಾವು ಅದ್ರಾಗ ಒಂದು ಸ್ವಲ್ಪ ಶುಭ್ರಪಡಿಸ್ಬಿಟ್ಟು ಒಗಿತೀವಿ ರೀ, ಒಗೆದ ಹಾಳು ಮಣ್ಣ ಶುಭ್ರಪಡಿಸ್ಬಿಟ್ಟು ಒಗಿದೀವಿ ಅಂದ್ರೆ ರೀ ನಮ್ಮ ಬೆಳೆ ಅನ್ನೋದ್ರ ಗೊಬ್ಬರ ಆಗಿರ್ತದೆ ಸರ. ಅದನ್ನು ನಾವೇನು ಮಾಡ್ತೀವಿ ರೀ, ಈ ಬಿತ್ತನೆ ಮೊದಲು 15-20 ದಿವಸ ಮೊದಲೇ ನಾವು ಅದನ್ನು ಏನು ಮಾಡ್ತೀವಿ, ಸಿಂಪರ್ ಮಾಡಿಬಿಡ್ತೀವಿ ರೀ. ಒಗದ ಮೇಲೆ ಅಂತಾರೆ ಬೀಜದ ಕೂಡ ಏನಿದ್ಲೆ ನಾವು ಹೇಳಿದಿರಲ್ಲ, ಬೀಜದ ಕೂಡ ಒಂದು ಸ್ವಲ್ಪ ಸಾರ್ವಜನಿಕ ಕಡಿಮೆ ಮಾಡ್ಕೊಂಡು ರಂಜಕ ಪೊಟ್ಯಾಸಿಯಮ್ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ನಾವು ಈಗೇನು ಟ್ಯಾಕ್ಟ್ರಿ ಇದ್ರೊಳಗೆ ಬಂದಿರ್ತೈತ್ರಿ ಗೊಬ್ಬರದ ಮಿಕ್ಸ್ ಹಾಕಿ ಮಾಡೋದು, ಅದು ಕೂಡ ಇದು ಮಾಡಿ ಬಿತ್ತನೆ ಮಾಡ್ತೀವಿ ಸರ್. ಅದು ಅಗದಿ 7 ವರೆ ಚಲೋ ಬರ್ತೈತೆ. ಅದೇನು ನಮ್ಮ ತೊಗರಿ ನೋಡ್ರಿ, ಎಕರೆಕ ಒಂದು 3.5 ಕ್ವಿಂಟಲ್ ಸಹಜ ಅಗದಿ ಮಳೆ ಆಸರಿತ್ ಮೇಲೆ 3.5 ಕ್ವಿಂಟಲ್ ಬಂದದ್ರಿ. ಯಾವ ತಳಿ ಬೆಳೀತಾ ಇದ್ರಿ? ನಾವಿಲ್ಲಿ ಕೃಷಿ ಇಲಾಖೆಯಿಂದ ತೊಗೊಂಡಿದ್ರಿ, ಅವು ನಾವೇನಾದ ಇದನ್ನು ಮಾಡೋದಿಲ್ಲ, ಅವ್ರ ಮೇಲೆ ನಂಬಿಕೆ ರೀ. ಕೃಷಿ ಇಲಾಖೆ ಅವ್ರ ಮೇಲೆ ಬೀಜ ಇಲ್ಲಿದ್ದ ತೊಗೊಂಡೋಗ್ತೀವಿ. ಹೊರಗೆಲೆ 15 ಆಗಲಿ ಯಾವ ಹೊರಗಿನ ಅಂಗಡಿ ಅಂದ ತೊಗೊಂಡಿಲ್ಲ ರೀ ನಾವು, ಆದರೂ ಚೊಳ್ಕು ಬಂದವ್ರು ಬೀಜ. ಒಬ್ಬರು ಏನು ಮಾಡ್ತಾರೆ, ಮಹಾರಾಷ್ಟ್ರ ತೇಳೆ ಜತ್ಕೋಗೋದು ಅದು ಮಾಡ್ತಾರೆ, ತಂದಿರ್ತಾರೆ ಕರೆ. ಅವರು ನಮ್ಮ ರಾಶಿ ಮಾಡೋಲ್ಲ, ಸೀಮಾ ಆಗಿರ್ತಾವ್ರಿ. ಒಬ್ಬರು ಇರ್ತಾರೆ ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಗೋಧಿ ಪಿದ ಒಂದು ಸ್ವಲ್ಪ ಹೆಸರು ಬರ್ಬೋದ್ರೆ, ಇದೊಂದು ಸ್ವಲ್ಪ ಬದುಕು ಹೆಸರು ಮಾಡ್ತಾರೆ ಅಂದ್ಬಿಟ್ಟು. ನಮ್ಮ ಏನಾದ್ರು ನಾವು ಅವ್ರಿಗೆ ನಾವು ಮಹಾರಾಷ್ಟ್ರದಿಂದ ಅವ್ರೇನು ಮಾಡ್ತಾರೆ ಸರ, ನಾವು ಲೋಕಲ್ ತೊಗೊಳೋಣ, ನಾವು ಕಾಳಜಿ ಮಾಡೋದಿಲ್ಲ. ನಾವು ಬೇರೆ ಮಹಾರಾಷ್ಟ್ರದಿಂದ ತಂದೀವ ನಾವು ಸ್ವಲ್ಪ ಹೆಚ್ಚು ಗೊಬ್ಬರ ಅವಿಗೆ ಅದನ್ನು ಮಾಡೋ ಕಾಳಜಿ ಮಾಡ್ತೀವಿ ನಾವು, ಅದರಷ್ಟು ಕಾಳಜಿ ಇದಕ್ಕೂ ಮಾಡ್ರು ಅದರಷ್ಟೇ ಬರತ್ತೆ ರೀ. ಮಾದೇವರ, ಈಗ ನೋಡ್ರಿ ನೀವು ಪಾಲಾಗಿನಿ ಅಂತ ಹೇಳಿ ಹೇಳಿದ್ರಿ, ಪಾಲಾಗಿರ್ಬೋದು, ಆದ್ರೆ ನೀವು ಒಕ್ಕಲತನವನ್ನು ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಿಮಗೆ ಸರಳ ಆಗ್ತೈತಿ, ಶ್ರಮ ಕಡಿಮೆ ಆಗ್ತದೆ, ಮತ್ತು ನಿಮ್ಮ ಖರ್ಚುನೂ ಕಡಿಮೆ ಆಗ್ತದೆ. ಇದನ್ನ ಏನಾರು ನೀವು ಮಾಡ್ತಾ ಇದ್ದೀರಿ? ಈಗ ಮೊದಲು ಮಾಡ್ತಿದ್ವಿ ಸರ್, ಈಗ ಏನಾಗ್ಯಾವ್ರಿ, ಅವರೂ ಎಲ್ಲ ಏನು ಮಾಡ್ಯಾರಿ, ಒಂದು 2 ಎಕರೆ ನಂಬರ್ದಾರ ಇದನ್ನ ಹೆಚ್ಚಿನ ಪೇರು ಹೋಗಿಗಳ ಅವರು ಔಷಧ ಇದನ್ನು ಚಟ್ನಿ ಮಾಡೋದು ಅವ್ರು ಚಾಲು ಮಾಡ್ಯಾರ. ಒಬ್ಬ ದ್ರಾಕ್ಷಿ ಹೆಚ್ಚನ್ರಿ 2 ಎಕರೆ, ಅವ್ರಿಗೂ ಅವ್ರಿಗೆ ಹೆಚ್ಚಾಗಿರ್ತಾವೆ. ನಾವು ಮಾಡ್ಕೋತೇ ಇದ್ದಿದ್ರು ಇಷ್ಟ, ನಮ್ಮ ನಾವು ಮಾಡ್ತೀವಿ ರೀ, ಈಗ ಅವ್ರು ಮಾಡ್ತಾರೆ. ಆದರೆ ರಾಶಿ ಮಾಡೋ ಟೈಮ್ಗೆ ಎಲ್ಲರೂ ಕೂಡ ಮಾಡ್ತೀವಿ ರೀ, ಎಲ್ಲರೂ ಕೂಡ ಬರ್ತಾರೆ. ಮತ್ತು ಕೆಲಸ ಹೋಗಿರೋ ಒಂದು ಸ್ವಲ್ಪ ಹೆಚ್ಕೊಂಬತ್ತವ್ರು ಓಡಿ ಬರ್ತಾರೆ, ಮಾಡ್ತಾರೆ, ಅದೇನಿಲ್ಲ. ಎಲ್ಲ ಅಂತಂದ್ರೆ ನಾವೆಲ್ಲ ಕಟ್ಟದಿಂದ ಎಲ್ಲರೂ ಕೆಲಸ ಮಾಡ್ತೀವಿ. ನಾವು ಅವರಲ್ಲಿ ಪೇರು ಇದು ಮಾಡೋದು, ಒಂದು ಸ್ವಲ್ಪ ರೋಗ ಅಪ್ಪಿಗೆ ಬಂದ್ರೆ ಔಷಧ ಹೊಡ್ಲಕ್ಕೂ ನಾವು ಇರ್ತೀವಿ ರೀ, ಔಷಧ ನಾವು ಹಿಡಿತೀವಿ ರೀ. ಮತ್ತು ಅಕಸ್ಮಾತ್ ಹೆಚ್ಕೊಂಬಾದ್ರು ಸ್ವಲ್ಪ ಹಾಳು ಹೇಳಿರ್ತೀವಿ ರೀ, ಎಲ್ಲ ಹೊಂದಾಣಿಕೆ ಮಾಡಿ ಮಾಡ್ಕೋತ ಹೊಂಟಿದ್ದೀವಿ ರೀ. ಏನು ಸಮಸ್ಯೆ ಆಗ್ತದೆ ನಿಮಗೆ ದಿನನಿತ್ಯ ಒಕ್ಕಲ್ತನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಖರೆ ಇದು ಕಷ್ಟದಪ್ಪ, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ ಯಾವ್ದು ಅನ್ನಿಸ್ತದೆ ನಿಮಗೆ? ಇಲ್ಲ, ಕಷ್ಟ ಅದ್ರಿ ಸರ್, ನಮಗೆ ಮಳೆ ಹಸಿರತ್ ಮೇಲೆ ಹೆಚ್ಚಿನ ಹೆಚ್ಚು ಅದಾವ ರೀ. ಮಳೆ ಆದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ರೀ, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗೋದು ರೀ ಹೆಚ್ಚು. ಯಾಕೆ ಮಳೆ ಇದ್ರ ಮೇಲೆ ಇರ್ತೀವಿ ನಾವು. ಈ ನೀರಾವರಿ ಏನಾಗ್ತದೆ ಸರ, ಈ ಕಿನಾಲ್ ನೀರು ಬಂದವ್ರೆ, ಕೆಲವೊಂದು ಒಂದು ದಿವಸ 2 ದಿವಸ ಹಾಳು ಹರಿತೈತಿ ರೀ. ಆ ಹಳದ ನೀರು ನಾವು ಜಗಿಸ್ತೀವಿ ರೀ, ಅವು ಹಾಳೆ ಆಗದ ಒಂದು 3 ದಿವಸನೇ ಬಂದಾಗ್ತತ್ತರ. ಅವು ಬಂದಾಗ ನಮಗೆ ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ತತ್ತರಿ. ತಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಂದು BA2 ಆಗಿದೆ. ಅರ್ಧಕ್ಕೆ ನಿಂದ್ರಿ? BA2 ಹೋಗಿನ್ರಿ, ಹೋಗಿ BA2 ಮುಗಿದ್ರೆ ಫೈನಲ್ಗೆ ಹೋಗ್ಬೇಕು ಅಂದ್ರೆ ನಾನು ಹೋಗೋದಾಗಲಿಲ್ಲ, ಅಡಚಣೆ ಇದರಿಂದ ನಾವು ಬಿಟ್ಬಿಟ್ಟಿವಿ ಸರ್. ಆದರೂ ಕೂಡ ನೀವು ಒಂದು ಸ್ವಲ್ಪ ಶಿಕ್ಷಣ ಅದ ನಿಮ್ಮ ಜೊತೆಗೆ ಐತ್ರಿ ಅಲ್ಲ. ಈಗ ತಾವು ಹೇಳಿದ್ರಿ ಮಳೆ ನಮಗೆ ಯಾವಾಗ ಬರ್ತದೋ ಗೊತ್ತಾಗಂಗಿಲ್ಲ, ಸಮಸ್ಯೆ ಆಗ್ತದೆ, ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಅಂಥೇಳಿ. ಲಾಸ್ಟ್ ಟೈಮ್ ತೊಗರಿ ನಾವು ಬಿತ್ತಿದ್ದೀವಿ ರೀ, ಮಳೆ ಆಗಿತ್ತು ಸ್ವಲ್ಪ ಬಿತ್ತನೆ ಮಾಡಿದೀವಿ ರೀ, ಮಳೆನ ದಂಡಿತಾಗ ಬರಲಿಲ್ಲ ರೀ. ಮಳೆನ ಕಡೆಗೆ ಲಾಸ್ಟ್ಗೆ ಒಂದು ನಾವು ಬಾಯಿ ನೀರು ತೊಗೊಂಡು ಹೊಡೆದೀವಿ ರೀ, ಅದು ಹೆಂಗೆ ರೀ, ಕೃಷಿ ಹೊಂಡ ತುಂಬಿರ್ತೀವಿ ರೀ. ಅದರಿಂದ ನಾವು ಪೈಪ್ ಅದಾವ್ರಲ್ಲ ಸ್ಪ್ರಿಂಕ್ಲರ್ದು ಪೈಪ್ಗಳು ರೀ, ಆ ಪೈಪಿಂದ ತೊಗೊಂಡು ಬಂದು ನಾವು ಒಂದು ನೀರು ಪೂರ ಹಾಸಿದೀವಿ ರೀ. ಹಂಗೆ ಪ್ರಾಬ್ಲಮ್ ಬಂದ್ಬಿಡ್ತದೆ ಸರ್, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಇದ್ದಾರೆ. ಮತ್ತು ನಾವು ಏನಾಗ್ತೀವಿ ಸರ, ನಾವು ಏನೇ ಮಾಡ್ರು ಸರ್ ಆಳುಗಳು ಕಡಿಮೆ ಹೆಚ್ಚು ನಾವು ಒಂದಿಟ್ಟು ಹೆಸರು ಮಾಡ್ತೀವಿ. ಈಗ ಏನು ಮಳೆ ಯಾವಾಗ ಬರ್ತದ, ಮಳೆ ಬರ್ತದೋ ಇಲ್ಲೋ, ಈ ಎಲ್ಲ ವಿಚಾರಗಳು ಈಗ ನಮಗೆ ಭಾಳ ಸರಳವಾಗಿ ಸಿಗ್ತಾವೆ. ಅದರ ಬಗ್ಗೆ ನೀವು ಎಂದೂ ವಿಚಾರ ಮಾಡಿಲ್ಲ, ಎಲ್ಲಿ ನಾವು ಈಗ ಹವಾಮಾನ ಮುನ್ಸೂಚನೆ ತೊಗೊಂಡು ನಾವು ನಮ್ಮ ಕೃಷಿ ಒಳಗೆ ಅದನ್ನು ಬಳಸ್ಬೋದಲ್ಲಪ್ಪ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇದ್ರ ಬಗ್ಗೆ ಮಾಹಿತಿ ನೀವು ಎಲ್ಲಾದರೂ ತೊಗೊಳ್ತಾ ಇದ್ದೀರಿ? ತೊಗೋತೀವಿ. ಈಗೇನ ನಮ್ಮ ಅಧ್ಯಕ್ಷರು ಇದ್ರಲ್ಲ, ಅವರು ನಮಗೆ ಅಂದ್ರಕರ್ ಅವ್ರ ಅದಾರ ದ್ರಾಕ್ಷಿ ಬೆಳೆಗಾರ ಅಧ್ಯಕ್ಷರು ಅವ್ರು ನಮಗೆ ಮಳೆ ಬಗ್ಗೆ ಆಗಲಿ ಸತತವಾಗಿ ಯಾವಾಗಲೂ ನಮಗೆ ಹೇಳ್ತಿರ್ತಾರೆ. ಅಂತ ಹೆಂಗ್ ರೀ, ಮತ್ತೆ ಏನ್ ಮಳೆ ಬರ್ಲಿಲ್ರಿ ಹೆಂಗ್ ರೀ ಅಧ್ಯಕ್ಷರ? ನಾನು ಏನಿಲ್ಲ, ನಾಲ್ಕು ದಿನದಾಗ ಮಳೆ ಬರ್ತದ, ಏನು ನೀರಿನ ವ್ಯವಸ್ಥೆ ಏನು ಮಾಡಕ್ಕೆ ಹೋಗ್ಬೇಡ, ಮಳೆ ಬರ್ತದ ಅಂತ ಹೇಳಿಬಿಡ್ತಾರ್ರಿ ಅವ್ರು. ಅವರು ಪುನಾದ ದ್ರಾಕ್ಷಿ ಇದನ್ನ ಐತಿರಲ್ಲ ಸರ, ಅವ್ರಿಗೆ ಕರೆಕ್ಟ್ ಮಾಹಿತಿ ಪುನಾದಿಂದ ಹೆಚ್ಚಾಗ್ತದೆ. ಅದರಿಂದ ನಮಗೆ ಹೇಳ್ತಾರೆ ಸರ್, ಮಳೆಗಾಲದ ಹೇಳ್ತಾರೆ. ಮತ್ತೆ ಯಾಕಂದ್ರೆ ಜೂನ್ 7 ಅನ್ನೋದ್ರಾಗ ಮಳೆ ಸಣ್ಣಾಗಿ ಶುರು ಆಗಿರ್ತದ್ರೆ, ಇವು ಈಗ ನೋಡ್ರಿ ಇನ್ನ ಇನ್ಮೇಲೆ ಮಳೆಗಾಲ ಚಾಲು ಹೋಗ್ತಾರ, ದೊಡ್ಡ ಮಳೆಗಳು ಬಿದ್ದು ಅಂತೇಳ್ರಿ, ನಮ್ಮ ಒಡ್ಡ ವಾರೆ ಎಲ್ಲ ತುಂಬ್ತಾರ, ನಮ್ಮದ ಹಳ ದಂಡೆಗೆ ಐತ್ರಿ, ನೀರು ಹರಿತೈತ್ರಿ, ನೀರು ನಿಂದಿರ್ತಾವ. ಮತ್ತು ನಮ್ಗೆ ಏನು ಮಾಡ್ತೀವ್ರಿ, ಈ ಒಡ್ಗಳ ನಿರ್ಮಾಣ ಮಾಡಿದ್ರಲ್ಲ ಅಟಾಟ ನಾವು ಮಾಡಿದೀವ್ರಿ, ಅವು ಹಳ್ಳ ದಂಡೆ ಒಂದು ನಡು ಒಂದು ಇದ್ರದ್ದೊಂದು ಮಾಡೋದ್ರಿಂದ ನಾವು ನೀರು ನಿತ್ತ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಸ್ವಲ್ಪ ಆಗಿರ್ತೈತ್ರಿ ಸರ್. ಹಂಗೆಲ್ಲ ಮಾಡಿ ಸ್ವಲ್ಪ ವಿವರವಾಗಿ ಹೇಳ್ತೀರಿ, ಎಷ್ಟು ಒಡ್ಗಳನ್ನು ಮಾಡಿರಿ, ಹೆಂಗೆ ಮಾಡಿರಿ, ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಅಂತೇಳಿ? ಅವು ಏನಿಲ್ಲ, ನಮ್ಮ ಕೃಷಿ ಇಲಾಖೆಯವರು ಅವ್ರೇನು ಬಂದಿದ್ರಲ್ಲ ಸರ, ಅವ್ರು ಒಡ್ ನಿರ್ಮಾಣ ಅವರ ಮಾಡಿದಾರೆ ಸರ್, ನಾವೇನು ಮಾಡಿಲ್ಲ, ಅವ್ರು ಮಾಡಿದ್ದವರು ಅವೆಲ್ಲ. ಎಷ್ಟು ಅವು? 5 ಸರ್, 5. ಅದೇನು ಮಾಡ್ತೀವಿ, ಹರಿ ಹೋಗಲ್ಲೇ ಸಾಣ್ ಕಟ್ಟಿದ್ವಿ, ನಾವು ಎತ್ತ ಮಾಡಿದೀವ್ರಿ, ನೀರು ನಿಂದಿರುವಂಥ ಕೆಪಾಸಿಟಿ ನಾವು ಮಾಡಿದ್ದೀವ್ರಿ ಅದನ್ನು. ಆ ನೀರು ಹೊರಗೆ ಸಸ ಬಿಡೋದಿಲ್ಲರಿ, ಭಾಳ ಮಳೆ ಇದನ್ನ ಆತಂದ್ರೆ ಸಾಣ್ಲೆ ಹರಿದು ಹೋಗುವಂಥದ್ದು ಒಂದು ವ್ಯವಸ್ಥೆನೂ ಇಟ್ಟಿದ್ದೀವಿ ಅದನ್ನು. ಅಂದ್ರೆ ಈ ಒಡ್ಡುಗಳಿಂದ ನೀರು ನಿಲ್ಲುವಂಥದ್ದು, ಹೆಚ್ಚಿನ ನೀರು ನಿಮ್ಮಲ್ಲಿ ಬಂದು ನಿಂದಿರ್ತದೆ, ಸಂಗ್ರಹನೂ ಆಗ್ತದೆ, ಭಾಳಷ್ಟು ಅನುಕೂಲನೂ ಆಗ್ತದೆ ನಿಮಗೆ? ಇಲ್ಲ, ಅನುಕೂಲ ಆಗ್ತದೆ ಸರ್. ಮಳೆ ಇದನ್ನು ಮಾಡ ನಾವೇನು ಮಾಡ್ತೀವಿ, ಹೆಚ್ಚುವರಿ ನೀರು ನಾವು ಭಾಳ ಬಿಡುವುದಿಲ್ಲರಿ, ಎಲ್ಲ ಹಿಂಗು ಕಾರ್ಯಕ್ರಮ ಹಿಂಗೂದು ಒಂದು ಸ್ವಲ್ಪ ಹೆಚ್ಚ ಇಟ್ಟಿರ್ತೀವಿ ರೀ. ಹೆಚ್ಚಿನ ಮಳೆ ಆತಂದ್ರೆ ತಾನು ಆಟೋಮೆಟಿಕ್ ಅದು ಹಾರೆ ನೀರು ಹೋಗ್ತಾವ್ರಿ, ಅದೇನಿರಲಿಲ್ಲ. ಒಡವಾರಿ ಹರಿವಂಗೆ ಏನು ಮಾಡಿಲ್ಲ, ಸಾಣ್ ಬಿಟ್ಟಿದ್ದೀವಿ ರೀ, ಸಾಣ್ಲೆ ನೀರು ಹರಿದು ಹಳಕ್ಕೆ ಕೂಡ್ತೈತ್ರಿ, ನಾವು ಹಳದಂಡೆಗೆ ತೋಟದ್ರೆ ಹಳದಾಗ ಸೇರಿಬಿಡ್ತೈತೆ ನೀರು. ಮತ್ತು ನಮ್ಮ ಜಮೀನೆಲ್ಲ ಹಿಂಗು ಅಂತವೂ ಅದಾವ ರೀ, ಯಾಕಂದ್ರೆ ಹಳ್ಳ ಇರೋದ್ರಿಂದ ಏನಾದ್ರು ಸರ, ನೀರು ಏನು ಬೇಕಾದಾದರೂ ಜೋಳ ಆಗೋದಿಲ್ಲ. ಯಾಕೆ ಜೋಳ ಆಗೋದಿಲ್ಲ ಅಂದರೆ ಬಾಜುಕ್ ಹಳ್ಳ ಐತ್ರಿ ಸರ, ಆ ಜೋಳ ನೀರೆಲ್ಲ ಹಳದಾಗ ಪಾಸ್ ಆಗಿ ಹೋಗಿಬಿಡ್ತದೆ. ಅದ್ರ ಈಗ ಮತ್ತೆ ನೀವು ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿಲ್ಲ, ನಿಮ್ಮ ಹಳ್ಳದಿಂದ ನೀರು ತಗೋಬೋದಲ್ಲ ನೀವು? ಅದು ಹಳ್ಳದಿಂದ ನೀರು ಸರ ಹರಿದಿಲ್ಲ ಭಾಳ, ಈಗೇನು ಕಿನಾಲ್ ಏನು ಬಂದಿದ್ರಿ ಸರ, ಈಗ ತೊಂದರೆ ಆಗ್ತದ್ರಿ, ತುಂಗಳಕ್ಕೆ ನೀರು ಈಗ ಇದ್ರೂ ಸತ್ಯ ಸಾವಳಿಗೆ ಅವ್ರು ಬಿಡುವುದಿಲ್ಲರಿ ಈಗ. ನಮಗೆ ಅವ್ರಿಗೆ ಒಂದು 15 ನಮಗೊಂದು 15 ಕನ್ನಡಿಗೆ ಒಂದು 15 ಗದ್ದಾಳಕ್ಕೆ ಒಂದು 15 ಎಲ್ಲ ಹೆಸರಿಗೆ ಮಾತ್ರ ಇದನ್ನದವ್ರೆ, ಸರಿಯಾಗಿ ಬರುವುದಿಲ್ಲರಿ. ಯಾಕೆ ಸರಿಯಾಗಿ ಬರುವುದಿಲ್ಲ ಅಂದ್ರೆ ಮತ್ತೆ ಸರಿಯಾಗಿ ಬಗಲುಗಳಿಗೆ ಯಾವೂ ಆಗಿಲ್ಲ, ಹಳದ ನೀರು ಬಂದರೂ ಸತ್ಯ. ನಾವು ಈಗ ನಮ್ಮ ಹಳಕ್ಕೆ ಕರೆಂಟದ್ದು ಒಂದು ಇದನ್ನು ಇರುವುದಿಲ್ಲ ಇಲ್ಲರಿ, ಸಂಕ್ಷನ್ ತೊಗೋಬೇಕಾದ್ರೆ ಪ್ರಾಬ್ಲಮ್ ರೀ. ಮತ್ತು ನಾವು ಅಲ್ಲೇ ಕೃಷಿ ಹೊಂಡಾಟ ಮಾಡಿದ್ವಿ, ನೀರು ಹಾಟ್ ತುಂಬ್ಕೋತೀವಿ ರೀ, ಹಳದ ನೀರು ಹಾಳು ಹರಿದ್ರೆ ನಮ್ಮ ಬಾಯಿಗೆ ಆಟ ನೀರು ಹೆಚ್ಚಾಗ್ತಾವ್ರಿ, ನೀರು ಹೆಚ್ಚಾಗೋದ್ರಿಂದ ನಾವು ಅಲ್ಲೇ ಬಾಯಿ ನೀರು ಸ್ವಲ್ಪ ಹಳದ ನೀರು ತಗೊಳ್ಳೋವಂಥ ಅವಶ್ಯಕತೆ ಬಿದ್ದಿಲ್ಲರಿ, ಯಾವಾಗಲೂ ಒಮ್ಮೆ ಕೊಳೆ ಮಾತ್ರ ತೊಗೊಂಡಿರ್ತೀವಿ ರೀ. ಅಂದ್ರೆ ನೀರು ನಿಮಗೆ ಬೇಕಾಯ್ತು ಅಂತಂದ್ರೆ ಯಾವಾಗ ನಿಮಗೆ ಕೊಳಂ ಆಗ್ತಾವೋ ಅವಾಗ ತಗೋತೀರಿ, ಆಮೇಲೆ ನಿಮ್ಮ ಅಣ್ಣ ತಮ್ಮಂದ್ರಿಂದ ನೀವು ನೀರು ತಗೋಬೇಕು? ನಾವು ಯಾವಾಗ ರೀ ಕೊಳೆ ಬಿದ್ದಾಗ ಅಷ್ಟೇ ಮಾತ್ರ ನಾವು ಹಳದಿಂದ ತಗೋತೀವಿ ರೀ. ಮತ್ತು ಒಂದನ್ನ ಎರಡ ನೀರು ಬೇಕಾಗಿತ್ತು ಅಂದ್ರೆ ನಮ್ಮ ಅಂತಮ್ರೊಳಗೆ ಏನು ಸಾಮೂಹಿಕವನ್ನು ಬಾಯಿಗಳದವ್ರಲ್ಲ, ಬಾಯಿನಿಂದ ತಗೋತೀವಿ ರೀ. ನಿಮ್ಮದೇ ಆದಂಥ ವ್ಯವಸ್ಥೆ ನೀವು ಇನ್ನೂ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ನಾವು ಈಗ ಏನಾಯ್ತಿಲ್ಲ, ಬೇರೆ ಆದೊಂದು 3-4 ವರ್ಷ ಆತ್ರಿ, ನಾವು ಹಂಗೆ ನಾ ಈಗೇನು ಚಾಲು ಆಗೈತೆ ರೀ, ಈಗ ಮಾಡ್ಕೊಳತ್ತ ಹೊಂಟಿದ್ದೀವಿ ರೀ. ಈಗ ಕೃಷಿ ಹೊಂಡ ಕೊಡ್ತಾರ ಕೃಷಿ ಇಲಾಖೆಯವರು, ಅದನ್ನು ನೀವು ಅರ್ಜಿ ಹಾಕಿಲ್ಲ ನೀವು ಅದಕ್ಕೆ? ಇನ್ನೂ ಇಲ್ಲರಿ ಸರ್, ಮಾಡ್ತೀವಿ ರೀ. ನಮ್ದು ಏನಾಗಿದೆ ಸರ, ಇನ್ನೊಂದು ಸ್ವಲ್ಪ ಹಳದ ಕಡೆ ಒಂದು ಸ್ವಲ್ಪ ಗಿಡಗಳು ಅದಾವೆಲ್ಲ ಕೆತ್ತು ಹೋಗೋದು, ಅದನ್ನು ಸ್ವಲ್ಪ ಒಡ್ಡ ಒತ್ತಿಸಿ ಆಗ ಒಂದು ಕೃಷಿ ಹೊಂಡ ಮಾಡ್ಬೇಕಂತ ಮಾಡಿದ್ರಿ. ನಾ ಮುಂದಿನ ಸಲ ನಾವು ದ್ರಾಕ್ಷಿ ಹೆಚ್ಚು ಒಂದು ಕೃಷಿ ಹೊಂಡ ಮಾಡಬೇಕು. ಈಗ ಸುಮ್ಮನೆ ವೇಸ್ಟ್ ಮಾಡಿ ಏನು ಮಾಡೋದು ಅಂತ ಹೇಳಿ, ದೊಡ್ಡ ಬೆಳೆ ಯಾವೂ ಇಲ್ಲ, ನಮ್ಮ ಬರೀ ಮಳೆ ಆಶ್ರಯತ್ತದ ನಮ್ಮ ಬೆಳೆ ರೀ. ಮತ್ತು ನೀರಾವರಿನ ಮಾಡಿದ್ರೆ ಮಾತ್ರ ಸಾಧ್ಯ, ದ್ರಾಕ್ಷಿ ಆಗಲಿ ಇವು ಆಗಲಿ ಮಾಡಿದ್ರೆ ಆ ನೀರು ಸತತ್ತತ್ರೆ. ಈಗ ನಾವೇನು ಮಾಡ್ತೀವಿ, ಗೊಂಜಾಳ ಆದ್ರೂ ಜೂನ್ ಜುಲೈದಾಗ ಹಾಕಿರ್ತೀವಿ ನಾವು, ಅವೆಲ್ಲ ಮಳೆಗಾಲ ಒಂದು 2-3 ಮಳೆ ಆಗೋದಕ್ಕೆ ಲಾಸ್ಟ್ ಒಂದು ಟೈಮ್ ನೀರು ಹಾಕಿದಕ್ಕೆ ಗೊಂಜಾಳ ಕಡೆಗೆ ಆಗಿಬಿಡ್ತಾವೆ, ಒಮ್ಮೆ ಮಳೆಗಾಲದಾಗೆ ಕಡೆಗೆ ಆಗಿಬಿಡ್ತಾವೆ. ಒಮ್ಮೆ ಏನಾಗ್ತಾವ್ರಿ, ಎಲ್ಲರೂ ದಾಂಡಿಗೆ ಬಂದ ನೀರು ಆಗಲಿಲ್ಲ ಅಂದ್ರೆ ದಾಂಡಿಗೆ ಬಂದಾಗ ಮಾಡಲಾಯ್ತು ಅಂದ್ರೆ ಒಂದು ನೀರು ಬಾಯಿ ನಿಂತು ಹೋಗಕ್ಕೆ ಸಾಧ್ಯತೆ. ಮತ್ತು ಕೃಷಿ ಹೊಂಡ ಮಾಡಿದ ಮೇಲೆ ಸುಮ್ಮನೆ ಈಗ ಏನು ನಾವು ಮಾಡಿಲ್ಲ, ದ್ರಾಕ್ಷಿ ಹೆಚ್ಚಿದ ಮೇಲೆ ನಾವು ಕೃಷಿ ಹೊಂಡ ಮಾಡ್ತೀವಿ ರೀ. ನಾ ಏನು ಅರ್ಜಿ ಹಾಕಿಲ್ಲ ರೀ, ಹಾಕೋದೈತ್ರಿ. ಮಾದೇವರ ಇಷ್ಟೆಲ್ಲ ಸವಾಲುಗಳ ನಡುವೆ 3 ಜಮೀನಿನೊಳಗೆ ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟು ಬರ್ತದೆ ನಿಮಗೆ? ನಾ 2 ತೊಗರಿ ಹಾಕಿದಾಗ ರೀ ಸರ, ನಮ್ಮದು 40,000 ಆಗಿದ್ರಿ ಸರ. ದಾರಿನಿ ಹೆಚ್ಚು ತೊಗರಿ ಇದ್ರಿ, ದಾರಿನಿ ಹೊಸ ಹಚ್ಚಿಸ್ ಮೊದಲೇ ಸಲ ಹಾಕಿದಾಗ ಸೊಸೈಟಿ ಅವ್ರು 6,100 ಹಂಗೆ ತುಂಬಿರ್ರಿ. ನಮ್ಮ ಎಟ್ಲೀಸ್ಟ್ ಅನ್ಕತ್ತ 3.5 ಅನ್ಕತ್ತ ನೀವಳು ಕೂತ ಐತ್ರಿ, 3 ಕೂತ ಐತ್ರಿ. ನಾವು 2 ಜೋಳ ಒಂದು ಸ್ವಲ್ಪ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ, ಅವ್ರು ಮನೆಗೆ ಆಗಿಬಿಡ್ತಾವ್ರಿ. ವರ್ಷಕ್ಕೆ ಜೋಳ ಗೋಧಿ ನಾವೇನು ಹೊರಗೆ ಕೊಂಡು ತೊಗೊಳೋದಾಗೋದಿಲ್ಲ, ತೊಗರಿ ತೆಗೆದು ನಾವೇನು ರೊಕ್ಕ ಬಂದಿರ್ತಾವಲ್ಲ, ಇವು ಮನೆ ಖರ್ಚಿಗೆ ನಾವು ಇಟ್ಟಿರ್ತೀವಿ ರೀ. ವಾರ ವಾರ ಜೋಳ ಗೋಧಿ ಅನ್ಕದ್ ಕೊಂಡು ತೊಗೊಳೋದಲ್ರಿ, ಕಡ್ಲಿನೂ ಕೊಂಡು ತೊಗೊಳೋದಲ್ರಿ, ಏನು ತೊಗೊಳೋದಂದ್ರೆ ಎಣ್ಣೆ ಕಿರಾಣಿ ಇದು ಏನು ಇರ್ತದಲ್ಲ ಅದು ಮಾಡ್ಕೊತ ಹೋಗಿಬಿಡ್ತಾರೆ. ಈ ತೊಗರಿ ತೆಗೆನ ಮಾತಾಡಿ ಗೊಂಜಾಳ ಹಾಕಿರ್ತೀವಿ ರೀ. ಮತ್ತು ತೊಗರಿ ಮಿಸ್ ಬೆಳೆದಾಗ ನಾವು ಮನಸ್ಸಲ್ಲಿ ಸೋಯಾಬೀನ್ ಹಾಕಿದ್ದೀವಿ ರೀ, ಮಿಸ್ರು ಬೆಳೆ ಸೋಯಾಬೀನ್ ಹಾಕಿದ್ದೀವಿ, ಅರ್ಧ ಹೆಸರು ಹಾಕಿದ್ದೀವಿ ರೀ. ಹೆಸರಕ್ಕೆ ಅದು ನಮಗೆ ಅದು ಇಳುವರಿ ಸೋಯಾಬೀನ್ದು ಇಳುವರಿ ಬಂತು, ಅದು ಒಂದು 10-12 ಸಾವಿರ ರೂಪಾಯಿ ಬಂದಿತ್ತು ರೀ. ಇದೊಂದು 40 ಅದೊಂದು 50 ಆತು ರೀ. ಹೆಸರು ಅನ್ಕತ್ತಕ ನಾವೇನು ಕೊಟ್ಟೇಲ್ಲ ಮನ್ಯಾಗ ಹಂಗೆ ಅದಾವ ರೀ. ಮತ್ತು ಸಸರ ನಾವು ಒಂದಿಟ್ಟ 3 ಎಕರೆದಾಗ ನಾವು ಸಣ್ಣ ಬಡ ಕುಟುಂಬ ತರಲ್ಲ ಹಾರಲಿ ಹಾಕದಾಗ ಐತೆ ರೀ. ಅಂದ್ರೆ ಒಂದು ಇಷ್ಟೇ ಜಮೀನು ಇದ್ರೂ ಸಹಿತ ಸಂತೃಪ್ತವಾದ ಒಂದು ಜೀವನವನ್ನು ನಡೆಸಬಹುದು ಅಂತ ನಿಮಗೆ ಅನಿಸ್ತದ? ನಡೆಸಬಹುದು, ಏನು ಇದೇನಿಲ್ಲ ಸರ್, ನಡೀತೈತೆ ರೀ, ಆರಾಮ್ ಸರಿ ನಡೀತೈತೆ. ನಾವು ಇಬ್ಬರೇ ಮಾಡ್ತೀವಿ ಸರ್, ನಮ್ಮ ಗಂಡ ಹೆಂಡತಿ ಕುಡಿಸಿ ಒಕ್ಕಲ್ತನ ಕಸಾಯ 3 ಎಕರೆ ನಾವು ಇಬ್ಬರೇ ತೆಗೆದಿದ್ದೀವಿ ರೀ. ಆ ಸತ್ಯ ಒಳಗೆ ಮೆಚ್ಚಿಲ್ಲ, ಗೋಧಿ ಅದಾದ್ರೆ ಗೋಧಿ ಹಾಕಿರು ಸತ್ಯ ನಾವು ಇಬ್ಬರೇ ತೆಗೆದು ಬಿಟ್ಟಿದ್ದೀವಿ ರೀ. ನಾವು ಒಕ್ಕಲ್ತನದ ಒಂದು ನೀವು ಸೈಕಲ್ದ ಒಂದು ಇದನ್ನ ಇರ್ತತ್ರಲ್ಲ, ಅದನ್ನು ಜಗ್ಗಿ ಇದನ್ನ ಮಾಡಿ ನಡು ನಡು ಇದ್ದಿದ್ದ ಕಸ ಎಲ್ಲ ತೆಗೆದು ಹೋಗಿದ್ ಬಿಟ್ಟಿದ್ದೀವಿ ರೀ. ಹಾಂ, ಅದನ್ನು ಮಾಡಿದ್ದೀವಿ ರೀ. ಹೆಚ್ಚು ಕೃಷಿ ಇದರಿಂದ ಅವತ್ತೂರ್ನ ಸ್ವಲ್ಪ ತೊಗೊಂಡಿದ್ರು ಉಪಯೋಗ. ಅಂದ್ರೆ ಶ್ರಮ ನಿಮ್ಮದೇ, ಕೆಲಸ ನಿಮ್ಮದೇ, ಎಷ್ಟು ಸಾಧ್ಯ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಇದ್ರಿ. ಎಷ್ಟು ನೀವು ಖರ್ಚು ಮಾಡ್ತೀರಿ 3 ಎಕರೆ ಜಮೀನ್ದೊಳಗೆ ಖರ್ಚು ಎಷ್ಟು ಆಗ್ತದೆ ನಿಮ್ಮದು? ನಮ್ದೇನು ಬೀಜ ಗೊಬ್ಬರ ಅದು ಇಷ್ಟು ಅದು ಖರ್ಚು, ಉಳಿದ ಏನೂ ಇಲ್ಲರಿ. ಅಂದಾಜು ಒಂದು 5-6 ಸಾವಿರ ರೂಪಾಯಿ ಒಂದು ಇಟ್ಟರಿ. ಒಂದು ಏನು ಮಾಡ್ತೀವಿ ಸರ, ಈ ಸಾರ್ವಜನಿಕ ಮಟ್ಟಕ್ಕೆ ಮಾಡಿರ್ತೀವ್ರಲ್ಲ ಪೊಟ್ಯಾಸಿಯಂ ಗೊಬ್ಬರ, ಅದೊಂದು 26 ಕಿಲೋ ಅದೊಂದು 26 ಕಿಲೋ ಅಂದರೆ ಟೋಟಲ್ ಒಂದು ಕ್ವಿಂಟಲ್ ತೊಗೊಂಡಿರ್ತೀವ್ರಿ. ಅದನ್ನು ಕ್ವಿಂಟಲ್ಗೆ ಒಂದು 13-14 ನೂರು ರೂಪಾಯಿ ಹೋಗ್ತದೆ ರೀ. ಗೊಬ್ಬರ ಒಂದು ಚೀಲ ತೊಗೊಂಡಿರ್ಸೋ ಒಮ್ಮೆ ಹಾಕೋದಿಲ್ಲರಿ. ಅದನ್ನು ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡಿಸಲಾಗಿ ಇಟ್ಟಿರ್ತೀವ್ರಿ. ಇಷ್ಟೇ ಏನು ಮಾಡಿರೋ ಸತ್ವಾಗಿ ನಾವು ಭಾಳ ಒಂದು ಮಿನಿಮಮ್ ಇದ್ರಾಗ ಹೊಂಟಿರ್ತೀವಿ. ನಾವೇನು ಭಾಳ ಖರ್ಚು ಮಾಡಿದ್ರು ಸರ್, ಅಂದರೆ ಯಾಕೆ ಖರ್ಚು ಕಡಿಮೆ ಅದ ರೀ? ನಾವು ಬೀಜ ಬಿತ್ತಕ್ಕಿಂತ ಮೊದಲು ನಾವು ಏನು ಮಾಡಿರ್ತೀವಿ ಸರ, ಕಟ್ಟಿಗೆ ಗೊಬ್ಬರ ಏನು ನಾವು ಏನು ಮಾಡಿರ್ತೀವ್ರಿ ನಮ್ಮ ಸ್ವಂತ ಗೊಬ್ಬರ, ಅದನ್ನು ಒಂದು ನಾವು ಮಾಡಿರ್ತೀವ್ರಿ. ಸ್ಪ್ರೇ ಒಂದು ಎಲ್ಲ ಮಾಡಿ ರೋಟರ್ ಒಳದೆಲ್ಲ ಇದು ಮಾಡಿರ್ತೀವ್ರಿ, ಅದು ನಮಗೆ ಅನುಕೂಲ ಆಗಿಬಿಡ್ತೈತೆ ರೀ. ಅದೇನು ಹೇಳ್ರಿ ಒಂದು ಸ್ವಲ್ಪ? ನಾವು ತಿಪ್ಪಿ ಇದನ್ನು ಮಾಡಿರ್ತೀವಿ ಸರ್, ಗೊಂಜಾಳದ ಕಡದ ತೆಗ್ನಾಗ ಹೋಗದ, 2 ಗಾಡಿ ಹಾಳು ಮಣ್ಣು ಹೋಗದ, ಸಿಗಲಿಲ್ಲ ಅಂದ್ರೆ ಕಡಿಕ ಒಂದು ಸೂಪರ್ ಫಾಸ್ಫೇಟ್ ಅದನ್ನು ಪುಡಿ ಒಗದ, ನೀರು ಬಿಡ್ತೀವ್ರಿ, ಅದು ಒಟ್ಟು ಗೊಬ್ಬರ ಆಗ್ತತೆ, ಮಿಕ್ಸ್ ಮಾಡಿ ಒಗದು ಬಿಡ್ತೀವಿ ನಾವು ಎಲ್ಲ. ಮೊದಲು ನಾವು ಬೀಜ ಬಿತ್ತಕ್ಕಿಂತ 15 ದಿವಸ ಮುಂಚಿತವಾಗಿ ನಾವೆಲ್ಲ ಒಗದು ಬಿಟ್ಟಿರ್ತೀವ್ರಿ. ಅದು ಒಗದ ಮೇಲೆ ಅದಕ್ಕೆ ಈ ನಮ್ಮ ಈ ಗೊಬ್ಬರಕ್ಕೆ ನಮ್ಮ ಬೀಜಕ್ಕೆ ಮೇಕಪ್ ಆಗುತ್ತೆ. ಮಾದೇವರ, ಈಗ ನೀವು ಹೇಳಿದ್ರಿ 3.25 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಎಕರೆಗೆ ಅಂತ ತೊಗರಿ. ಇನ್ನೂ ಹೆಚ್ಚು ಮಾಡಿ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಂಡು, ಸುಧಾರಣೆ ಮಾಡಿಕೊಂಡು, ತಂತ್ರಜ್ಞಾನ ಅಳವಡಿಸಿಕೊಂಡು ನಿಮ್ಮ ಒಂದು ಲಾಭದ ಅಂಶವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಅದ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದೆ ಹೌದಪ್ಪ ನಾವು ವಿಜ್ಞಾನಿಗಳನ್ನು ಭೇಟಿ ಆಗಬೇಕು, ಅವ್ರನ್ನ ಸಂಪರ್ಕದೊಳಗೆ ಇಟ್ಕೊಳ್ಬೇಕು, ಆಮೇಲೆ ನಾವು ಒಳ್ಳೆಯ ಕೃಷಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿಕೊಂಡ್ರಿ? ಆಯ್ತು ಸರ್. ಈಗ ನಾವು ಮೊನ್ನೆ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಏನು ಕರೆದಿದ್ರಿ, ಸ್ವಂತಕ್ಕೊಂದು ಬೋರ್ ಹಾಕ್ಬೇಕು ಅನ್ನೋದಾದ್ರೆ ಅದು ಮರಾಠ ಇದಕ್ಕೆ ಇಲ್ಲಂದ್ರೆ ನಿಮ್ಮ ಮನಸ್ಸಲ್ಲ, ಇನ್ನು ಮುಂದೆ ಬಂದಾಗ ಹಾಕ್ತೀವ್ರಿ. ಹಾಕ್ಲಿಕ್ಕೆ ಸಹ ನಾವು 1 ಎಕರೆ ದ್ರಾಕ್ಷಿ ಹಸು ಮಾಡೋದು, ಇದ್ರ ಮೇಲೆ ನಮ್ದು ಉಪಜೀವನ ಅಟ್ಟಗಟ್ಟ ಹಾಕೋತ ಹೋಗೋದ್ರಿ. ನಾವು ಸ್ಟಾಕ್ ಮಾಡಿ ಇಡ್ತೀವಪ್ಪ, ನಮ್ಮ ರೈತರ ಬದುಕು ನಾಳೆ ವಯಸ್ಸಾದ ಮೇಲೆ ನಮ್ದು ಇದು ಹೆಂಗೆ ಅನ್ನಂಗಿಲ್ಲ, ಇದ್ರ ಮೇಲೆ ಏನು ದಾಡಿ ಕಾಣೋದಲ್ರಿ. ನಾವು ಯಾವ್ದಾರು ಒಂದು ದೊಡ್ಡ ಬೆಳೆ ಮಾಡ್ತೀವ್ರಿ. ನಾವು ದ್ರಾಕ್ಷಿ ನಾನು ಒಂದು ಪಟ್ಯಾಗ 2 ಎಕರೆ ದ್ರಾಕ್ಷಿ ಹಚ್ಬೇಕತ್ತನ್ರಿ. ಅಟ್ಲೀಸ್ಟ್ 1 ಎಕರೆ ಹಾಕೋದು ಹಚ್ತಾನ್ರಿ, ಕೃಷಿ ಹೊಂಡ ಒಂದು ಮಾಡ್ಕೋತಾನ್ರಿ. ಇಲ್ಲದ ಕೆಲವೊಂದು ದಿವಸದಾಗ ಹಾಳು ಇರ್ತೈತ್ರಿ, ಒಂದು 15-20 ದಿವಸ ಮತ್ತು ಹಳಿ ನಮ್ಮ ಮಾಯ ಒಂದು ಐತ್ರಲ್ಲ ಸಾಮೂಹಿಕದಾಗ, ಅದರ ನೀರು ಒಂದು ಸ್ವಲ್ಪ ಕೃಷಿ ಹೊಂಡದಾಗ ತುಂಬಿದ್ವಿ ಹೊತ್ತಿಳ್ರಿ. ಅದು ದ್ರಾಕ್ಷಿಗೆ ಅದಕ್ಕೆ ಒಂದು ಸ್ವಲ್ಪ ಮೇಕಪ್ ಆಗ್ತೈತ್ರಿ, ಅದು ಡ್ರಿಪ್ ನಾವು ಏನು ಡ್ರಿಪ್ ಮಾಡಿದ್ವಿ ಹೊತ್ತಿಳ್ರಿ, ಡ್ರಿಪ್ಪಿನ ನೀರಿಗೆ 1 ಎಕರೆ ಕನಕತ್ತ ಆರಾಮ್ ಸೇರಿರ್ತೈತ್ರಿ. ನಾವು ಅದನ್ನು ದೊಡ್ಡ ಬೆಳೆ ಮುಂದಿನ ಮಾಡೋದು ಅದನ್ನ ಈಗಂತ ಇಟ್ಟ್ರ ಮೇಲೆ ನಾವು ನಡೆದತ್ರೆ ಸುಮ್ ಒಣ ಬೇಸಾಯ ನಾವು ಹೆಚ್ಚು ರೀ. ಇದ್ರ ಮೇಲೆ ನಾವು ಇದನ್ನು ಆಗುವುದಿಲ್ಲ ಸರ್, ಇದ್ರ ಮೇಲೆ ತೊಂದರೆ ಇರುವುದರಿ ಸರ್. ಇದು ಒಳ್ಳೇದು. ಮಹಾದೇವರ, ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9663684688. ಆತ್ಮೀಯರೇ, ಮಹಾದೇವ್ ಚವಾಣ್ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663674688 ಈ ನಂಬರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೇದು ಮಹಾದೇವ್ ಖಂಡು ಚವಾಣ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಷ್ಟ ನಷ್ಟಗಳ ಬಗ್ಗೆ ಮತ್ತು ಮುಂದಿನ ಕನಸುಗಳ ಬಗ್ಗೆ ಹೇಳಿಕೊಂಡಿದ್ದೀರಿ, ವಿಚಾರ ವಿನಿಮಯ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಸುಧಾರಣೆಯಾಗಿ ಒಳ್ಳೆಯ ಒಂದು ಇಳುವರಿಯಾಗಲಿ ಅಥವಾ ಒಂದು ಒಳ್ಳೆಯ ಒಂದು ಲಾಭ ಬರುವಂಥ ಒಂದು ವ್ಯವಸ್ಥೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ತಾವು ತಮ್ಮ ಮಾತುಗಳನ್ನು ಮನವಿಚ್ಚಿ ಆಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಮಹಾದೇವ್ ಖಂಡು ಚೌಹಾಣ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ.

ಪದವಿಯ ಮಾಡೆ ಕೊಟ್ಟಾರೋ ಅಜಮದನಿಗೆ. ಪತಿ ಪೂಜೆ ಮಾಡುವ ಪತ್ರಿ ಹಸ್ತದಲ್ಲೇ ಋಷಿ ಸೇವ ಮಾಡುವೈ ಜೊತೈ ಬಂದಾರಲ್ಲೇ ಗತಿ ವಚನ ಕೊಟ್ಟಾರಲ್ಲೇ ರೋಗ ಕಳಿತನೆ. ಪೂಜೆ ಮಾಡುವ ಪತ್ರಿ ಹಸ್ತದಲ್ಲೇ ಋಷಿ ಸೇವಾ. ಕೊಡಬೇಕ ಜಗದಮ್ಮ, ಹಬ್ಬದಾಗ ಕಾಯ್ ನನ್ನ ಜಗದಮ್ಮ. ಅವತಾರ ಗರಿಯ